ಮ್ಯೂಕೋರ್ಮೈಕೋಸಿಸ್ ಕಪ್ಪು ಶಿಲೀಂಧ್ರ ಸೋಂಕು ಸಾಂಕ್ರಾಮಿಕವಲ್ಲ. ನಿಯಂತ್ರಣದಲ್ಲಿ ಇಲ್ಲದ ಸಕ್ಕರೆ ಕಾಯಿಲೆ ಸೋಂಕಿಗೆ ರಹದಾರಿ. ಎಚ್ಚರ. ಅತಿಯಾದ ಸ್ಟೆರಾಯ್ಡ್ ಬಳಕೆ ರೋಗ ನಿರೋಧಕ ಶಕ್ತಿಯನ್ನು ಕುಂಠಿತಗೊಳಿಸುತ್ತದೆ. ಜಾಗ್ರತೆ ಇರಲಿ. ಶೀಘ್ರ ಪತ್ತೆ ಮತ್ತು ಚಿಕಿತ್ಸೆಯಿಂದ ಕಪ್ಪು ಶಿಲೀಂಧ್ರ ಸೋಂಕು ಸಂಪೂರ್ಣವಾಗಿ ಗುಣವಾಗುತ್ತದೆ. ಮಾಸ್ಕ್ ಧರಿಸಿ, ಅಂತರ ಪಾಲಿಸಿ, ಸ್ವಚ್ಛತೆ ಕಾಪಾಡಿ, ಸ್ವಯಂ ಪ್ರೇರಿತರಾಗಿ ಲಸಿಕೆ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಸಹಾಯವಾಣಿ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಓಹೋಹೋ, ಎಲ್ಲಿಗೆ ಹೊರಟೋ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ, ಇವರಿಂದ ಜನಹಿತಕ್ಕಾಗಿ ಜಾರಿ. ಮಗಳು ಫೀಸ್ ಕಟ್ಟೋಕೆ ಇವತ್ತೇ ಕೊನೆ ದಿನ. ಎಲ್ಲಾ ಬ್ಯಾಂಕ್ಗಳು ಬಂದ್ ಆಗಿದಾವೆ, ಏನ್ ಮಾಡೋದು ಅಂತ ಗೊತ್ತಾಗ್ತಲ್ವಲ್ಲಪ್ಪ. ಯೋಚನೆ ಮಾಡ್ಬೇಡ ಗೆಳೆಯ, ಮೊಬೈಲ್ ಬ್ಯಾಂಕಿಂಗ್ ಭೀಮ್ UPI ಆಪ್ ಮೂಲಕವಾಗಿ ಈಗ ಯಾವಾಗ ಬೇಕಾದ್ರೂ ಯಾರಿಗೆ ಬೇಕಾದ್ರೂ ದುಡ್ಡನ್ನು ಕಳಿಸಬಹುದು. ಮೈಕ್ರೋ ATM, ಮೊಬೈಲ್ ATM ವ್ಯಾನ್ ಮುಖಾಂತರ ಬ್ಯಾಂಕಿಗೆ ಹೋಗದೇನೆ ದುಡ್ಡನ್ನು ಕೂಡ ತೆಗಿಬಹುದು. ಇದು ತಂತ್ರಜ್ಞಾನದ ಕಾಲ ಕಣಪ್ಪ. ಮೊಬೈಲ್ ಬ್ಯಾಂಕಿಂಗ್ ಕಡೆ ನಾವು ಸಾಗಬೇಕಾಗಿದೆ ಗೆಳೆಯ. ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ, ಇವರಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿ. ಈಗ ಕೇಳಿ ಸಂದರ್ಶನ. ಅತರ್ಗ ಗ್ರಾಮದ ಕೃಷಿ ಅನುಭವಿ ಗುರುಲಿಂಗಪ್ಪ ಸಿ ಗಂಟಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು SS ಚೋಳೇನ್. ಆತ್ಮೀಯ ರೈತ ಬಾಂಧವರೇ, ಇವತ್ತು ನಮ್ಮ ಜೊತೆಗೆ ಒಬ್ಬ ಯಶಸ್ವಿ ರೈತ ಇದ್ದಾರೆ. ಅವರು ಸಣ್ಣ ರೈತರಾದರೂ ಕೂಡ 2 ಎಕರೆ ಜಮೀನೊಳಗನ ಇವತ್ತು ಸ್ವರ್ಗ ಕಂಡರ. ಅವರ ಹೆಸರು ಗುರುಲಿಂಗಪ್ಪ ಚಂದ್ರಾಮ್ ಗಂಟಿ ಅವರು, ಅಥರ್ಗದವರು. ಅವರು ಈ 2 ಎಕರೆ ಒಳಗನ ಒಂದು 40 ಗಂಟೆ ದಾಳಿಂಬೆ ಬೆಳೆದು ಉಳಿದು 1 ಎಕರೆ ಇದರೊಳಗೆ ಹೆಚ್ಚು ಕಡಿಮೆ ಮನೆಗೆ ಬೇಕಾದಂಥ ಜೋಳ, ಗೋಧಿ, ಗೋಂಜೋಳ, ತರಕಾರಿ, ಹಣ್ಣು, ಹಂಪಲ, ಏನು ಸಾಧ್ಯತೆಲ್ಲ ಬೆಳೀತಾ ಇದ್ದಾರೆ. ಮತ್ತು ಅಗದಿ ಭಾಳ ದಿವಸ ಏನಾಗಿಲ್ಲ ಅವರು ಈ ಕೃಷಿ ಇದಕ್ಕೆ ಬದುಕಿಗೆ ಬಂದು, ಸಾಕಷ್ಟು ಹೊರಗಡೆ ಎಲ್ಲ ಕೆಲಸ ಮಾಡಿ ಈ ಕೃಷಿ ಬದುಕಿಗೆ ಬಂದು 2 ವರ್ಷದೊಳಗನ ಸಾಕಷ್ಟು ಯಶಸ್ಸು ಗಳಿಸ್ಯಾರ. ಆ ಯಶಸ್ವಿ ರೈತರನ್ನು ನಿಮ್ಗೆ ಪರಿಚಯ ಮಾಡಲಿಕ್ಕೆ ನಮ್ಗೆ ಭಾಳ ಸಂತೋಷ ಆಗ್ತದೆ. ಅವ್ರನ್ನ ನಾವೆಲ್ಲ ಸ್ವಾಗತ ಮಾಡೋಣ. ನಮಸ್ಕಾರ ಗುರುಲಿಂಗಪ್ಪ ಅವರೇ, ನಿಮಗೆ ಹೃತ್ಪೂರ್ವಕ ಸ್ವಾಗತ. ನಮಸ್ಕಾರ ಸರ್. ಭಾಳ ಸಂತೋಷ ಆಯಿತು ನಿಮ್ಮ ಒಂದು ಸಾಧನೆ ಕೇಳಿ. ಏನು ನಿಮ್ಮ ಈ ಸಾಧನೆ ಹಿಂದಿನ ಗುಟ್ಟೇನು? ಏನಿಲ್ಲ ಸರ, ನಾವು ಮೊದಲ ಈ ಒಕ್ಕಲ್ತನ ಬರೋಕ್ಕಿಂತ ಮೊದಲು ನಾವು ಅಲ್ಲಿ ಕೆಲಸ ಮಾಡ್ಕೊಂಡಿದ್ದೀವಿ ರೀ. ಮತ್ತೇನಾದ್ರೆ ನಮ್ಗೆ ಒಂದು ಸ್ವಲ್ಪ ಅನಿಸ್ತು ರೀ, ಏನಾರ ಸ್ವಲ್ಪ ಸಾಧನೆ ಮಾಡೋಣ ಅನಿಸ್ತು ರೀ. ಅವಾಗ ಒಕ್ಕಲ್ತನಕ್ಕೆ ಎಂಟ್ರಿ ಕೊಟ್ಟೇವ್ ರೀ. ಅವಾಗ ಏನಾದ್ರೆ ಎಲ್ಲರೂ ನೋಡಿಸಿ ನಾವು ದಾಳಿಂಬೆ ಬೆಳಿಬೇಕಂತ ಅನಿಸ್ತು ರೀ. ಅವಾಗ ನಾವು ಬರೀ 20 ಗುಂಟೆ ಜಮೀನ ಏನಂತಾರೆ ಊರಂತರಲ್ಲಿ ತೊಗೊಂಡಿದ್ದೇವೆ ರೀ. ಅದ್ರೊಳಗೆ ದಾಳಿಂಬೆ ಹಚ್ಚ ಮುಂದಾಗ ರೀ, ಕೆಲವು ಜನ ಏನಂದ್ರೆ ರೀ, ಅಲ್ಲಿ ಜ್ವಾಳನೇ ಬೆಳೆಯಲ್ಲ, ಅಂಥಲ್ಲಿ ಯಾಕೆ ದಾಳಿಂಬೆ ಹಚ್ತಿ, ಬೇಡಲ್ಲ ಆಸತೈತೆ ಅಂದ್ರೆ ರೀ. ಆದ್ರೆ ನಾವು ಏನು ಮಾಡಿದೇವೆ ರೀ, ನಮ್ಮ ಪ್ರಯತ್ನದಿಂದ ನಾವು ಹಚ್ಚಿದೇವೆ ರೀ. ಹಚ್ಚಿದ ಬಳಿಕ ಗಿಡ ದೊಡ್ಡ ಅದು ರೀ, ಕಾಯಿ ಹಿಡಿದೇವೆ ರೀ. ಅದು ನಮ್ಮ ಪ್ರಯತ್ನಕ್ಕೂ ಚಲೋ ಆಯ್ತು ರೀ. ಚಲೋ ಆದ ಬಳಿಕ ಸಕ್ಸಸ್ಫುಲ್ ಆಯ್ತು ರೀ. ಮತ್ತು 4 ಮಂದಿ ಹೇಳ್ಕೊಳಂಗೂ ಆಯ್ತು ರೀ. ಹ್ಞೂ, ಭಾಳ ಸಂತೋಷ ರೀ. ಅಂದರೆ ಅಂದರೆ ಜನ ಬೇಡ ಅಂದರೂ ಏನಾಗುತ್ತೆ ನೋಡಬಿಡೋಣ ಅಂತಕೊಂಡು ನೀವು ರಿಸ್ಕ್ ಆದರೂ ಪರವಾಗಿಲ್ಲ ಮಾಡೋಣ ಅಂತಕೊಂಡು ಧೈರ್ಯದಿಂದ ಮಾಡಿದ್ರಿ. ಹೌದು ಸರ್. ಆತ್ಮವಿಶ್ವಾಸನೇ ಎಲ್ಲದಕ್ಕೂ ಭಾಳ ಮುಖ್ಯ ಗುರುವರೇ. ಗುರುವರೇ, ಈಗ ನೀವು ಆಗಿ ಕೆಲಸ ಮಾಡಿಕೊಂಡು ಹೊಸದಾಗಿ ರೈತ ಬದುಕಿಗೆ ಬಂದವರು ಭಾಳ ಮಂದಿ ಬೇಡಪ್ಪ ಇಲ್ಲಿಂದ ಬಿಟ್ಟು ಹೋಗೋಣ ಅನ್ನೋ ಕಾಲ ಬಂದ್ಬಿಟ್ಟತಿ. ಏನು ಮಾಡೋದಪ್ಪ, ಇದ್ರಿಗೆ ಏನು ಲಾಭ ಇಲ್ಲ ಅಂಥದ್ರೊಳಗೆ ನೀವು ಅಂದರೆ ವಾಪಸ್ ಬಂದಿರಲ್ಲ, ಏನು ಇದ್ರ ವಿಶೇಷ? ಅಂದ್ರೆ ಸ್ವಲ್ಪ ಏನಾರು ನಾವು ಈ ಒಕ್ಕಲ್ತನದಾಗ ಏನಾರು ಸಾಧನೆ ಮಾಡ್ಬೇಕಂತ ಬಂದವ್ರಿ. ನೌಕರಿಯೊಳಗೆ ಏನು ಸೋಗಸು, ಇನ್ನೊಬ್ಬರ ಕೈಯಾಗ ಕೆಲಸ ಮಾಡ್ಬೇಕಲ್ಲ, ಹೌದಿಲ್ಲ? ಹೌದು. ಹಿಂಗಾಗಿ ಇನ್ನೊಬ್ಬರ ಕೈಯಾಗ ಏನು ಕೆಲಸ ಮಾಡೋದು ಅಂತೇಳಿ ನಮ್ಮದೇ ಆದಂಥ ಒಂದು ಇದ್ರೊಳಗೆ ಬದುಕಬೇಕಂತೇಳಿ ನಾವು ಬಂದವ್ರಿ ರೀ. ಹಿಂಗಾಗಿ ಸಂದ್ರೆ ಬಂದು ಅಲ್ಲೆಲ್ಲ ಮಾಡಿದೇವ್ ರೀ, ನಮ್ಮ ಪ್ರಯತ್ನಕ್ಕೂ ಚಲೋ ಆಯ್ತು ರೀ. ಈಗ ನಿಮ್ದು 2 ಎಕರೆ ಜಮೀನ್ ಐತಲ್ಲ, ಇದು ಪೂರ್ವಕರಿಂದ ಬಂದದ್ದು ಏನು ಅಥವಾ ನೀವೇ ತಗೊಂಡದ್ದು? ಅದು 2 ಎಕರೆ ಜಮೀನ್ ಐತಲ್ ರೀ, ನಮ್ಮ ಮುತ್ತೆಯವ್ರದಿಂದ ನಮ್ಮ ಅಪ್ಪವ್ರಿಗೆ ಬಂದಿದ್ದು ರೀ. ಇದು ಏನು 20 ಗುಂಟೆ ಜಮೀನ್ ಐತಲ್ ರೀ, ಊರ್ ಬಾಜುಕ್ ಐತ್ರಿ. ಇದು ನಮ್ಮ ಅಪ್ಪರ್ ತಗೊಂಡಾರ ಖರೀದಿ. ಅಪ್ಪರ್ ತಗೊಂಡಾರ. ಆ 20 ಗಂಟೆದೊಳಗೆ ಸಾಕಷ್ಟು ಬೆಳೆಯಲಿಕ್ಕೆ. 20 ಗುಂಟೆದೊಳಗೆ ಏನು ಹಾಕಿರಿ? ದಾಳಿಂಬೆ ಐತಿ. ದಾಳಿಂಬೆ ಯಾವುದು ಪ್ರಕಾರ ಹಾಕಿರಿ? ಗಣೇಶ ಐತ್ರಿ. ಮತ್ತೇನಾದ್ರೆ ಚಲೋ ಆಗೈತ್ರಿ ಸದ್ಯ. ಚಲೋ ಆಗಿದೆ. 20 ಗುಂಟೆದೊಳಗೆ ಈಗ ಗಣೇಶ ಬೆಳಿತೀರಿ ಅಂತೇಳಿ, ಭಾಳಷ್ಟು ಮೇಂಟೆನೆನ್ಸ್ ಬರ್ಲಿಕ್ಕಿಲ್ಲ ಅಂದರೆ ಓಡಾಡಿ ಭಾಳ ಮಂದಿ ಆಳೇನು ಬೇಕಾಗಲಿಕ್ಕಿಲ್ಲ ನಿಮ್ಗೆ? ಇಲ್ಲ, ಬೇಕಾಗಿಲ್ಲ. ಹೆಂಗೆ ಬೆಳಿತೀರಿ, ಏನು ನಿಮ್ದು ಪದ್ಧತಿ ಹೇಳಲ್ಲ ಅದು? ಅದು 20 ಗುಂಟೆ ಜಮೀನೊಳಗೆ ರೀ, 200 ಗಿಡ ಕೂತವ್ರಿ ಅದು. 200 ಗಿಡಕ್ಕೂ ನಾವೇನು ಮಾಡೇವ್ರಿ, ಕರ್ಲ್ ಐತಿ ಅಂತ ಹೇಳಿ ಅಂದ್ರೆ ಕರ್ಲ್ ಜಮೀನ್ ರೀ ಅದು. ಈ ಸದ್ದ ಮನೆ ಮ್ಯಾಗೆ ಹಾಕ್ತಾರಲ್ರಿ ಕರ್ಲ್ ರೀ, ಅಂಥ ಕರ್ಲ್ ಅದು ನೆಲ ರೀ. ಅದಕ್ಕೇನು ಮಾಡಿದೇವ್ರಿ, ಗುಂಡ ತೋಡ್ಲಾರೇನೆ ರೀ, ಮ್ಯಾಗೆ ಗಿಡ ಹಚ್ಚಿದೇವ್ರಿ. ಅದಕ್ಕೇನು ಮಾಡಿದೇವ್ರಿ, ಸ್ವಲ್ಪ ಕೆಮ್ಮಣ್ಣು ತಂದು ಎರಡೆರಡು ಬುಟ್ಟಿ ನಾಲ್ಕು ಬುಟ್ಟಿ ಮಣ್ಣು ಕಟ್ಟಿದೇವ್ರಿ. ಅದಕ್ಕೆ ಗಿಡ ದೊಡ್ಡ ಮಾಡಿದೇವ್ರಿ. ಗಿಡ ದೊಡ್ಡ ಈಗ ಮಡ್ಯಾಗ ಚಲೋ ನೀರು ರುಚಿ ನೀರು ಇದ್ದವ್ರಿ, ನಮ್ಮ ಸಪ್ಪಗೆ ನೀರು ಭಾಳ ಸೌಳ್ ನೀರು ರೀ. ಅವರು ರುಚಿ ನೀರಿದ್ದವರು ಮಡ್ಯಾಗ ಏನು ಇಳುವರಿ ಬೆಳೀತಾರಲ್ರಿ, ಅದಕ್ಕಿಂತಲೂ ಹೆಚ್ಚು ಇಳುವರಿ ಆಲ್ಕತೈತ್ರಿ. ಅಂದ್ರೆ ಏ ಇದಕ್ಕೆ ಏನು ಕಾರಣ ಇರ್ಬೋದು? ಸಾಕಷ್ಟು ರಾಸಾಯನಿಕ ಮತ್ತು ಗೊಬ್ಬರ ಹಾಕ್ತಿರಣ್ಣ? ರಾಸಾಯನಿಕನ ಭಾಳ ಯೂಸ್ ಮಾಡಂಗಿಲ್ಲ ರೀ, ಸ್ವಲ್ಪ ಯೂಸ್ ಮಾಡ್ತೀವಿ ರೀ. ಇದು ತಿಪ್ಪಿ ಗೊಬ್ಬರ ಭಾಳ ಯೂಸ್ ಮಾಡ್ತೀವಿ ರೀ. ತಿಪ್ಪಿ ಗೊಬ್ಬರ ಹಾಕ್ತೀರಿ? ಅಂದ್ರೆ ಅದರ ಮಹತ್ವ ಭಾಳ ಅದ. ಹಾಂ ಐತ್ರಿ ಸರ್. ಈಗ ಕರ್ನೊಳಗೆ ಮೊದಲು ಬೆಳೀತಿದ್ದಲ್ಲ ಯಾರು, ಅತರ್ಗದೊಳಗೆ ಕರ್ಲ್ ಭೂಮಿ ಭಾಳನ? ಹೌದ್ರಿ ಸರ್, ಒಂದು 8 ಭಾಗ ಕರ್ಲ್ ಭೂಮಿನೇ ಐತ್ರಿ. ಇನ್ನು 8 ಭಾಗ ಆ ಕಡೆ ಎರಿ ಆ ಕಡೆ ಮಡ್ಡಿ ಜಮೀನ್ ಐತ್ರಿ. ಆದ್ರೆ ನಮ್ಮಲ್ಲಿ ಫಸ್ಟ್ ರೀ ಕರ್ಲ್ ಜಮೀನ್ದಾಗ ದಾಳಿಂಬ್ರಿ ಬೆಳೆದವ್ರು ಅಂದ್ರೆ ನಾವೇ ಸರ್. ನೋಡ್ರಿ, ಅಭಿನಂದನೆಗಳು ನಿಮಗೆ. ಆಮೇಲೆ ಈಗ ಇನ್ನೊಂದು 2 ಒಳಗು 20 ಗುಂಟೆ ನೀವು ದಾಳಿಂಬೆ ಹಾಕಿರಿ. ಅಲ್ಲಿ ಆ ಪ್ರಕಾರ ಹಾಕಿರಿ? ಅಲ್ಲಿ ಕೇಸರ್ ಐತ್ರಿ. ಕೇಸರ್ ಹಾಕಿರಿ? ಹಾಂ, ಕೇಸರ್ ಒಂದು ಸ್ವಲ್ಪ ರೆಡ್ಡಿಸ್ ಅಲ್ಲ, ಸ್ವಲ್ಪ ಜಾಸ್ತಿ ಕೆಂಪು ಆಗ್ತದ, ಅದು ಚಲೋ ಆಗ್ತೈತ್ರಿ. ಅದು ಎಕ್ಸ್ಪೋರ್ಟ್ ಕ್ವಾಲಿಟಿ ಆಗ್ತದ? ಹಾಂ ರೀ, ಎಕ್ಸ್ಪೋರ್ಟ್ ಇದನ್ನು ಎಕ್ಸ್ಪೋರ್ಟ್ ಕ್ವಾಲಿಟಿ ಆಗ್ತೈತ್ರಿ. ಈಗ ನಮ್ಮ ಊರಾಗ ಏನಾಗೈತೆ ಅಂದ್ರೆ ರೀ, ಯಾರು ಎಕ್ಸ್ಪೋರ್ಟ್ ಕಳ್ಸಂಗಿಲ್ರಿ. ಹೌದಾ? ನಾವು ಒಬ್ಬರೇ ಎಕ್ಸ್ಪೋರ್ಟ್ ಕಳ್ಸ್ಬೇಕಂದ್ರೆ ಅದು ಬಹಳ ತುಟ್ಟಿ ಬರ್ತದೆ ರೀ. ಕೆಲವೊಬ್ರು ಜೋಡಿದ್ರಿ ಅಂದ್ರೆ ಕಳ್ಸಕ್ ಚಲೋ ಆಗ್ತೈತ್ರಿ. ಆಗ್ತದೆ ಅಂದ್ರೆ ಅದು ಟ್ರಾನ್ಸ್ಪೋರ್ಟೇಷನ್ ಖರ್ಚು ಬಹಳ ಬರ್ತದೆ. ಹಾ, ಈಗ ನಾವೇನ್ ಮಾಡ್ತೀವ್ರಿ, ಬೆಂಗಳೂರು ಕಳಿಸ್ತೀವ್ರಿ. ಬೆಂಗಳೂರು ಕಳಿಸ್ತೀವಿ. ಹಾ, ಅವರು ನಮ್ಮ ಹಾಲು ಏನ್ ಮಾಡ್ತಾರೆ, ಅವ್ರು ಎಕ್ಸ್ಪೋರ್ಟ್ ಮಾಡ್ತಾರೆ. ಮತ್ತೆ ಸೀಲಿಂಗ್ ಬೇರೆ ಮಾಡ್ತಾರೆ ರೀ ಅವ್ರು, ಪ್ಯಾಕಿಂಗ್ ರೀ. ಪ್ಯಾಕಿಂಗ್ ಬೇರೆ ಮಾಡಿ ಅವ್ರು ಕಳಿಸ್ತಾರೆ. ನಾವು ಇಲ್ಲಿ ಮಾಡೋದು ಪ್ಯಾಕಿಂಗ್ ಬೇರೆ ಆಗ್ತದೆ ರೀ, ಅವ್ರು ನಮ್ಮ ಪ್ಯಾಕಿಂಗ್ ಹೊಡೆದು ಅವ್ರ ಒಂಥರ ಪ್ಯಾಕಿಂಗ್ ಮಾಡಿರಿ, ಅವ್ರು ಡಬಲ್ ಪ್ಯಾಕಿಂಗ್ ಮಾಡಿ ಕಳಿಸ್ತಾರೆ ರೀ ಕಡೆ. ಗುರುವ್ರೆ, ಈಗ ದಾಳಿಂಬೆ ಬೆಳಿಬೇಕು ಅಂತಂದ್ರೆ ಏನೇನು ಕಳಿಸಿ ತಗೋತೀರಿ ನೀವು? ಯಾಕಂದ್ರೆ ಅದು ಸ್ವಲ್ಪ ಜಾಗ ಇದ್ರೊಳಗನೆ ನೀವು ಭಾಳ ಕಳಿಸ್ಕೊಂಡು ಬೆಳೆಸ್ತಾ ಇದ್ದೀರಿ ಅಲ್ಲ, ಏನೇನು ಕಳಿಸಿ ತಗೋತೀರಿ? ಹೆಂಗೆ ಡ್ರಿಪ್ ಇರಿಗೇಷನ್ ಮಾಡಿರ್ಬೇಕು ನೀವು? ಹೌದಲ್ಲ? ಹೌದು ಸರ್, ಡ್ರಿಪ್ ಇರಿಗೇಷನ್ ಐತ್ರಿ ಸರ. ನಮ್ಮಲ್ಲಿ ಹೆಂಗೆ ಆಯ್ತಪ್ಪ ಅಂತಂದ್ರೆ, ನೆಲ ಭಾಳ ಶುದ್ಧ ಐತ್ರಿ ಸರ. ಅದಕ್ಕೆ ಹೊಟ್ಟೆ ಒಂದು ಸ್ವಲ್ಪ ಏನು ಕಸ ಕಡ್ಡಿ ಇಡಂಗಿಲ್ಲ ರೀ. ಮತ್ತೇನಾಯ್ತಪ್ಪ ಅಂತಂದ್ರೆ, ತಿಪ್ಪಿ ಗೊಬ್ಬರ ಜಾಸ್ತಿ ಯೂಸ್ ಮಾಡ್ತೀವಿ ರೀ. ತಿಪ್ಪಿ ಗೊಬ್ಬರ ವರ್ಷಕ್ಕೆ ಒಂದ್ಸಲ ಹಾಕ್ತಿರಣ? ಹಾಂ, ವರ್ಷಕ್ಕೆ ಒಂದ್ಸಲ ತಿಪ್ಪಿ ಗೊಬ್ಬರ ಹಾಕ್ತೀವಿ ರೀ. 3 ತಿಂಗಳು ಬದುಕ್ರಿ ಅದು. 3 ಆದ್ಬೇಕು ಮತ್ತೊಮ್ಮೆ ಮಗೀತೀವ್ರಿ ಅದಕ್ಕೆ. ಅವಾಗ ಮತ್ತೊಂದು ಸ್ವಲ್ಪ ರಾಸಾಯನಿಕ ಯೂಸ್ ಮಾಡ್ತೀವಿ ರೀ. 3 ಆದ ನಂತರ ಕಾಯಿ ಸ್ವಲ್ಪ ಸೈಜಿಗೆ ಬರೋಣ್ರಿ. ಮ್ಯಾಗ ಕೆಮಿಕಲ್ಸು ಯೂಸ್ ಮಾಡ್ತೀವಿ. ಕೆಮಿಕಲ್ಸು ಹಾಕ್ತೀರಿ? ಈಗ ಈ ಗಣೇಶ ಆಯಿತು, ಕೇಸರ್ ಆಯಿತು, ದಾಳಿಂಬೆ ನಿಮ್ಗೆ ಇಳುವರಿ ಬರ್ತಾವ ಅದು? ಅದು ಚಟ್ನಿ ಮಾಡೋದು ಬಳಕ ರೀ, 6 ನಂತರ ಬರ್ತೈತೆ ರೀ ಅದು. ಅದು ಹೆಂಗಂದ್ರೆ ಗಿಡದ ಮ್ಯಾಗ ಹೋಗ್ತೈತೆ ರೀ. ಗಿಡ ಸಣ್ಣ ಇತ್ತು ಅಂದ್ರೆ ಸ್ವಲ್ಪ ಇಳುವರಿ ಬರ್ತದೆ ರೀ, ದೊಡ್ಡದಾಗಿತ್ತು ಅಂದ್ರೆ ದೊಡ್ಡ ದಬಾಸಿ ಇಳುವರಿ ಬರ್ತೈತೆ ರೀ. ಒಮ್ಮೆಲೆ ಎಲ್ಲ ಗಿಡದಾಗ ಬರೋಲ್ಲ ಇಳುವರಿ ಬರ್ತಾವ? ಬರ್ತೈತ್ರಿ. ಅಂದ್ರೆ ಸಣ್ಣ ಇತ್ತು ಅಂದ್ರೆ ಅವನ್ನ ಅಷ್ಟು ಜಾಸ್ತಿ ಉಪಯೋಗ ಮಾಡೋದಿಲ್ಲ. ಎಲ್ಲ ಒಂದೇ ಟೈಮ್ ಹಚ್ಚಿಲ್ಲ ನೀವು ಗಿಡ? ನೀವು ಹಚ್ಚರಿ ಸರ್. ಅಂದ್ರೆ ಒಂದೊಂದು ಕಡೆ ಸಣ್ಣ ಇರ್ತಾರೆ, ಒಂದ್ ಕಡೆ ದೊಡ್ಡವಾಗಿರ್ತಾವ್ರಿ. ಏನೋ ಒಂದು ಕೊರತೆ ಬಿದ್ದಿರಿ ಅದಕ್ಕೆ, ಹಿಂಗಾಕಿಸಿದ್ರೆ ಸ್ವಲ್ಪ ಇದು ಆಗ್ತದೆ. ಈಗ ಅರ್ಲ ಮಾದರಿ ಅಂದ್ರೆ ಕರ್ಲ್ ಮಾದರಿ ಮೇಲೆ ಹಾಕುವಂತ ಮಣ್ಣು ಅಂತ ಹೇಳಿದ್ರಿ. ಹೌದು ಸರ್. ಮಡ್ಡಿ ಜಮೀನ್ ಅಂದ್ರೆ ಸ್ವಲ್ಪ ಕೆಂಪು ಇರ್ತೈತಿ, ಸ್ವಲ್ಪ ಫಲವತ್ತಾಗಿ ಬೆಳೀತದೆ ಅಂತ ಹೇಳಿದ್ರಿ ಅಲ್ಲ. ಆದ್ರೆ ನಿಮ್ಮದ್ರೊಳಗೆ ಅಷ್ಟು ಫಲವತ್ತಾಗಿ ಬೆಳೀಲಿಕ್ಕೆ ಕಾರಣ ಏನು? ಅದೇ ಸರ್, ನಾವು ಅದಕ್ಕೆ ಒಂದು ಸ್ವಲ್ಪ ಮಡ್ಡಿ ಜಮೀನ್ ಅಂದು ಕೆಂಪು ರಂಗೋಲಿ ಮಣ್ಣು ತಂದು ಹಾಕಿದ್ರಿ ಸರ್. ಅದಕ್ಕೆ ಹಿಂಗಾಗಿ ಸ್ವಲ್ಪ ಜಾಸ್ತಿ ಇಳುವರಿ ಅಂದ್ರೆ ಈಗ ಏನಾಯ್ತು ಸರ್, ಕರ್ಲ್ ರೀ ಮತ್ತು ಕೆಂಪು ರಂಗೋಲಿ ಮಣ್ಣು ಏನೈತಲ್ಲ ರೀ, ಎರಡೂ ಮಿಕ್ಸ್ ಮಾಡೋದಕ್ಕಾರೆ ಒಂದು ಸ್ವಲ್ಪ ಅದು ಏನೋ ಒಂಥರ ಅದಕ್ಕೆ ಚಲೋ ಅನಿಸ್ತೈತಿ ಏನೋ ಗೊತ್ತಿಲ್ಲ ರೀ. ಹಿಂಗಾಗಿ ಅದು ಚಲೋ ಆಯ್ತೈತೆ ರೀ. ಯಾಕಂದ್ರೆ ಈ ದಾಳಿಂಬೆಗೆ ಈ ಅಂಟುಮಾರಿ ರೋಗ ಬರೋದು ಭಾಳ. ಹೌದು ಸರ್. ಅದು ದುಂಡಾಣು ಅಂಟುಮಾರಿ ರೋಗ ಬರ್ತಲ್ಲ. ಹೌದು ಸರ್. ಅದು ನಿಮ್ಮ ಇದಕ್ಕೆ ಬಾಧಿಸಲಿಲ್ಲ ಅದು? ಬಂದಿಲ್ಲ ಸರ್. ಅವಟ್ಟಿ ಹೌದನ? ಭಾಳ ಆಶ್ಚರ್ಯ ಅಲ್ಲ ಇದು. ಹೌದು ಸರ್. ಯಾಕಾಗತ್ತೆ ಹೆಂಗೆ? ಕೆಲವೊಂದು ಕಡೆ ಬರ್ತೈತೆ ರೀ, ಕೆಲವೊಂದು ಕಡೆ ಬರಲ್ಲ ರೀ. ಆದ್ರೆ ನಮಗೆ ತಿಳಿದ ಮಟ್ಟಿಗೆ ರೀ ಕರ್ಲ್ ಜಮೀನಿಗೆ ಬರಲತ್ತ ನಮ್ಮ ಆತ್ಮವಿಶ್ವಾಸ ಅನುಭವ. ಹಾಂ ಹಾಂ ಹಾಂ ಅಡ್ಡಿಲ್ಲ. ಈಗ ನೀವು ಇದ್ರ ಮೇಲೆನೇ ಅವಲಂಬಿತ ಆಗಿರ ಹಂಗಾರೆ, ಬೇರೆ ಏನು ಕೆಲಸದ ಅವಶ್ಯಕತೆ ಇಲ್ಲ ನಿಮಗೆ? ಇಲ್ರಿ ಸರ್. ಈಗ ಆಳ ತಗೊಂಡು ಕೆಲಸ ಮಾಡ್ತೀರ ಹೆಂಗೆ? ಇಲ್ರಿ ಸರ್. ನೀವು ಮನೆಯವರೇ ಮಾಡ್ತೀವಿ? ಯಾರ್ಯಾರು ಇದ್ರಿ ಮನೆಯೊಳಗೆ? ನಮ್ಮ ಮನೆಯೊಳಗೆ ರೀ ನಮ್ಮ ಅಪ್ಪವರು ನಮ್ಮವ್ರಿ, ನಮ್ಮ ಇಬ್ರು ಗಂಡಸ ಮಕ್ಕಳು ಇದೇವ್ರಿ. ನಮ್ಗೊಬ್ಬ ತಂಗಿ ಇದ್ದಳು ರೀ, ಮದುವೆ ಮಾಡಿದೀವ್ರಿ. ಈಗ ನಮ್ಮದು ಲಗ್ನ ಆಗೈತ್ರಿ, ನಮ್ಮ ತಮ್ಮವ್ರದ್ದು ಲಗ್ನ ಆಗೈತ್ರಿ. ಮನ್ಯಾಗ 6 ಇದೀವ್ರಿ. ಎಲ್ಲ ಕುಡಿಯೋದ್ರಿ? ಹಾಂ, ಎಲ್ಲರೂ ಕುಡಿಯಿದೀವ್ರಿ ಸರ್. ನಮ್ಮ ಮನೆಯವರೇ ನಾವು ಕೆಲಸ ಮಾಡ್ಕೋತೀವ್ರಿ. ನೋಡ್ರಿ, ಕೂಡಿ ಬಾಳಿದ್ರೆ ಸ್ವರ್ಗ ಸುಖ. ಎಲ್ಲರೂ ಒಬ್ರಿಗೊಬ್ರು ಹೊಂದ್ಕೊಂಡು ಹೋದ್ರೆ ಬೇಕಾದಂಗೆ. ಮನೆಯವರು ಅದ್ರ ನೋಡ್ರಿ, ಆಳ ಅವಶ್ಯಕತೆ ಇಲ್ಲ. ಆಳ ಮಾಡಿದವ ಅಲ್ಲ, ಹೌದಲ್ಲ, ಆಳ ಮಾಡಿದ ಕೆಲಸ ಹಾಳ ಅಂತ ಕೇಳ್ಯಾರ. ನಿಮ್ಮ ಮನೆಯವರೆಲ್ಲ ನಿಂತು ಮಾಡೋದಕ್ಕೆ ಚಲೋ ಆಗ್ಯದ. ಆದ್ರೂ ಸರ, ಈ ಸದ್ ನಮ್ದು ಕಮ್ಮಿ ಜಮೀನ್ ಐತ್ರಿ, ನಮ್ಗೆ ಆಳ್ಬೇಕಾಗಿಲ್ಲ ರೀ. ಸ್ವಲ್ಪ ಪೈಸ್ ಜಮೀನು ಇದ್ದವ್ರಿಗೆ ಬೇಕೇ ರೀ ಆಳು ಬೇಕಾಗ್ತದೆ ಇಲ್ಲ ನಂಗಿಲ್ಲ. ಅದು ಒಂದು ಏನಾಗಿದೆ, ಕೃಷಿ ಒಂದು ಉದ್ಯಮ ಆಗೈತೆ, ಭಾಳ ಜಮೀನು ಇದ್ದಾಗ ಮತ್ತೆ ಹಂಗೆ ಮಾಡಬೇಕಾಗ್ತದೆ, ಮತ್ತು ಸಾಕಷ್ಟು ರಿಸ್ಕ್ ತೊಗೋಬೇಕಾಗ್ತದೆ. ಬಟ್ ನೋಡ್ರಿ ನೀವು ಮನೆಯವರು ನಿಂತು ಮಾಡಿರಿ, 2 ಎಕರೆ ಒಳಗೆ ನೀವು ಸಾಕಷ್ಟು ಇಳುವರಿ ಅದ. ಅಂದಾಜು ನಿಮ್ಗೆ ಎಷ್ಟು ಇಳುವರಿ ಬರ್ತದೆ ದಾಳಿಂಬೆ? ಇದು 20 ಗುಂಟೆದಾಗ 8 ಟನ್ ಮಾಲು ಬರ್ತೈತೆ ರೀ. ಭಾಳ ಸಂತೋಷ. ಹಾಂ, ಫಸ್ಟಿನ ಸಲ ರೀ 8 ಟನ್ ಬಂದೈತಿ ರೀ, ಆಮ್ಯಾಗ 8 ಟನ್ ರೀ, ಈಗ ಇದು 4ನೇ ವರ್ಷ ರೀ, ಈ ಸಲ ಒಂದು 10 ಟನ್ ಮಾಲು ಬಂದೈತಿ ರೀ. ಈ ಸದ ನಾವು ಎವರೇಜ್ ಏನು ಮಾಡ್ತೀವಿ ಅಂದ್ರೆ ಒಂದು 4-5 ಪೀಕಾಗನ ಅವ್ರದ್ದು ನಾರ್ಮಲ್ ಏನು ಹಿಡಿತೀವಿ ಅಂದ್ರೆ ಒಂದು 8 ಟನ್ ತಾನೇ ಹಿಡಿತೀವಿ ರೀ. ಆದ್ರೆ ನಾವು ಸ್ವಲ್ಪ ಹೆಚ್ಚಿಂದ ಇದು ಮಾಡಿ ಅಂತೇಳಿ ಒಂದು 10 ಟನ್ ಮಾಲು ಬೆಳೆದೈತ್ರಿ ಸಲ ರೀ. ಹೆಚ್ಚಿಂದ ಏನು ಮಾಡಿದ್ರಿ ಮತ್ತೆ ಹೇಳ್ಬೇಕಲ್ಲ ನಮ್ಮ ರೈತ ಬಂದವ್ರಿಗೆ? ಹಿಂಗೆ ರೀ, ಇಷ್ಟು ದಿವಸ ಏನು ಮಾಡ್ತೀವಿ ಅಂದ್ರೆ 4-4 ಬುಟ್ಟಿ ಗೊಬ್ಬರ ಕಟ್ತಿದ್ವಿ ರೀ, ತಿಪ್ಪಿ ಖಾತ ರೀ. ಈ ಸಲ ಗಿಡ ದೊಡ್ಡವಾಗಿ ಅಂತೇಳಿ ಹೆಚ್ಚಿಂದು ಖಾತ ಕಟ್ಟಿದ್ದೀವಿ ರೀ. ಮತ್ತು ಇಷ್ಟು ದಿನ ರೀ ಡ್ರಿಪ್ ಮುಖಾಂತರ ನೀರು ಬಿಡ್ತಿದ್ದೀವಿ ರೀ, ಕಾಯಿ ಕಡೆಯಕ್ಕೆ ಆಗೋ ಮಟ್ಟನವ್ರಿ ರೀ. ಈ ಸಲ ಏನು ಮಾಡಿದೇವಪ್ಪ ಅಂತಂದ್ರೆ ರೀ, ಮಗ್ಗಲ್ ರೀ ಹರಿ ನೀರು ಬಿಟ್ಟಿದ್ದೀವಿ ರೀ ಈ ಸಲ ರೀ. ಹೀಗಾಗಿ ಕಾಯಿನೂ ಹೆಚ್ಚು ಹಿಡ್ದೈತಿ ರೀ, ಮತ್ತು ಹೆಚ್ಚಿನ ಸೈಜ್ ಬಂದೈತಿ ರೀ ಸಲ ರೀ, ಹರಿ ನೀರು ಬಿಡೋದ್ರಿಂದ. ಇದೊಂದು ಒಳ್ಳೆ ನಿಮ್ಮದು ಪ್ರಯತ್ನ ಅಲ್ಲ ಸರ್. ಅಂದರೆ ಡ್ರಿಪ್ಪು ಅಂದರೆ ನೀರು ಉಳಿತೈತಿ. ಹೌದ್ರಿ ಸರ್. ಹರಿ ನೀರು ಬಿಟ್ಟರೆ ನೀರು ಸಾಕಾಗಿ ಆಗ್ತದೆ, ಕೆಲವೊಮ್ಮೆ ನೀರು ಕಡಿಮೆ ಆಗೋ ಸಾಧ್ಯತೆ ಐತೆ ಅಂದಾಗ ಡ್ರಿಪ್ ಅಂದರೆ. ಹೌದು ಸರ್. ಇನ್ನೊಂದು ಸರ ಏನಾಗ್ತದೆ ಅಂದ್ರೆ ರೀ, ಗಿಡದ ಬಡ್ಡಿಗೆ ನೀರು ಬಿಡೋದ್ರಿಂದ ಅದಕ್ಕೆ ಜಾಸ್ತಿ ತೊಳಲ್ಲ ಅನ್ನೋದು ನಮ್ಗೆ ಈಗ ಗೊತ್ತೈತಿ ರೀ. ಗಿಡದ ಬಡ್ಡಿಗೆ ನೀರು ಬಿಡಬಾರದು ಕರೆನ. ಹೌದು, ಹಿಂಗಾಗಿ ನಾವು ದೂರ ಹರಿ ನೀರು ಬಿಟ್ಟೇವಲ್ಲ ರೀ, ಅದು ಹೆಚ್ಚಿಂದು ಇದು ಕೊಡ್ತೀರಿ ಅದಕ್ಕೆ. ಹೌದು, ಅದಕ್ಕೆ ಆಕ್ಸಿಜನ್ ಬೇಕು. ಹೌದು, ಅದಕ್ಕೆ ಮತ್ತೆ ಹವಾ ಹೋಗಿ ಜಾಗ ಬೇಕಲ್ಲ, ಅದಕ್ಕೆ ಬಡ್ಡಿ ಕರೆಯನ್ನು ಬಿಡಬಾರ್ದು. ನಿಮ್ಗೆ ಅನುಭವ ಆಗೈತೆ ಅನ್ನೋದು, ಹರಿ ನೀರು ಬಿಟ್ಟದಕ್ಕೆ ಚಲೋ ಆಗೈತೆ. ಈಗ ಹರಿ ನೀರು ಬಿಟ್ಟಿದ್ರೆ ಸಲ ಚಲೋ ಆಗೈತಿ ಸರ್. ಅದಕ್ಕೆ ಹಾಂ ರೀ, ಸಲ ಕಾಯಿನೂ ಜಾಸ್ತಿ ಸೈಜ್ ಆಗ್ತದೆ ರೀ. ಹಿಂಗಾಕ್ಸಂದ್ರೆ ಈಗ ನಮ್ಮ ರೈತ ಬಾಂಧವ್ರದ್ದು ಒಂದು ಸಮಸ್ಯೆ ಅದ ಅಂದರೆ ಏನಂತ ಮಾಡ್ತಾರಂತ ಅಂದ್ರೆ, ನಾವೆಲ್ಲ ಬೆಳಿತೀವಿ, ಏ ಮಾರಾಟ ಮಾಡ್ಕೊಂಬಂದು ಅವ್ರು ಕೊಡಬೇಕು ಅಂತಾರೆ. ಅಂದ್ರೆ ಏನಾಗಿದೆ, ಮಾರಾಟ ಮಾಡೋದು ನಮ್ಮ ಜವಾಬ್ದಾರಿ ಅಲ್ಲ ಅನ್ನೋ ಭಾವನೆ ಭಾಳ ಮಂದಿ ರೈತರಿಗದ. ಅದರಿಂದ ಲುಕ್ಸಾನ್ ಭಾಳ ಮಂದಿ ಆಗ್ತಾ ಇದ್ದಾರೆ. ಯಾಕಂದರೆ ತಾವು ಮಾಡಿದ ಪೀಕಿಗೆ ಸರಿಯಾದ ಬೆಲೆ ಬರ್ತಾನೇ ಇಲ್ಲ. ಎಷ್ಟೋ ಕಡೆ ನೋಡಿವಿ ನಾವು. ಮತ್ತು ನಿಮ್ಮ ಒಂದು ಪ್ರಸಂಗದೊಳಗೆ ಹೆಂಗೈತದ, ನೀವು ಹೆಂಗೆ ಮಾಡ್ತೀರಿ, ಏನು ಸ್ವಲ್ಪ ಮಾರಾಟ ಮಾಡೋದ್ರ ಬಗ್ಗೆ ಲಕ್ಷ್ಯ ವಹಿಸ್ರಿ ನೀವು? ಏನಿಲ್ಲ ರೀ ಸರ್, ನಾವು ಹಿಂಗೆ ರೀ ಬೆಂಗಳೂರು ಕಳಿಸ್ತೀವಿ ರೀ, ಅಲ್ಲಿ APMC ಕಳಿಸ್ತೀವಿ ರೀ ನಾವು. ಏನು ಎಲ್ಲರಿಗೆ ಸರಿ ಸಾಮಾನು ಏನು ರೇಟ್ ಹಚ್ತಾರೆ ಅದೇ ಹಚ್ತಾರೆ. ಅಂದಾಜ ಎವರೇಜ್ ನಿಮ್ಗೆ ಎಷ್ಟು ಬರ್ತೈತಿ? ಗಣೇಶಕ್ಕೆ ನೋಡ್ರಿ ಕಾಯಿ ಸ್ವಲ್ಪ ಎಲ್ಲಕ್ಕಿಂತ ದಪ್ಪ ಇತ್ತು ಅಂದ್ರೆ ಡಬಲ್ ಎಸ್ ಮಾಡ್ತೀವಿ ರೀ. ಅದಕ್ಕೆ 700 ರೂಪಾಯಿ ಇತ್ತು ಅಂದ್ರೆ SPL ಮಾಡ್ತೀವಲ್ಲ ರೀ, ಅದಕ್ಕೆ 600 ರೂಪಾಯಿ ಇರ್ತೈತೆ ರೀ. ಅದ್ರ ತಳ A1 ಮಾಡ್ತೀವಿ ರೀ, ಅದಕ್ಕೆ 500 ರೂಪಾಯಿ ಇರ್ತದೆ ರೀ. ಅಲ್ಲಿಂದ A2 ಮಾಡ್ತೀವಲ್ಲ ರೀ, ಅದಕ್ಕೆ 400 ರೂಪಾಯಿ ಇರ್ತೈತೆ ರೀ. ಹಿಂಗೆ ಒಂದು ಎವರೇಜ್ ನಾವು ಎಲ್ಲ ಕೂಡಿ ಏನು ಮಾಡ್ತೀವಿ ರೀ, 50 ರೂಪಾಯಿ ಕೆಜಿ ಬಿತ್ತತ್ತೆ ನಾವೆಲ್ಲ. ಹಿಂಗೆ ಮ್ಯಾಗಿಂದು ಬತ್ತು ತಳಗಿಂದು ಬತ್ತು ತೆಳಕ್ಸಿ ಅಂದ್ರೆ 50 ರೂಪಾಯಿ ಕೆಜಿ ಮಾಡ್ತೀವಿ ರೀ. ಹಿಂಗಾಗಿ ನಮ್ಗೆ 1 ಟನ್ನಿಗೆ 50 ಸಾವಿರ ರೂಪಾಯಿ ಬೀಳ್ತೈತೆ ರೀ. ಅಂದಾಜು ನಿಮ್ಮ 20 ಗುಂಟೆ ಒಳಗೆ ಎಷ್ಟು ಟನ್ ಬೆಳಿತೀರಿ? ಈ ಸಲ 10 ಟನ್ ಆಗೈತೆ ಸರ್. 10 ಟನ್ ಆಗಿದೆ. ಹಾಂ, ಸಂತೋಷ. ಕೇಸರದು ಹೆಂಗೆ ಈ ಸಲ ರೀ? ಅದು ಒಂದು ಸ್ವಲ್ಪ ಹೆಂಗಂದ್ರೆ ರೀ, ಗಣೇಶ್ಗಿಂತ ಸ್ವಲ್ಪ ಅದಕ್ಕೆ ರೋಗ ಜಾಸ್ತಿ ರೀ. ಹಾಂ, ಏ ಯಾವ ರೋಗ ಬರ್ತಾವೆ ಅದಕ್ಕೆ? ಅದಕ್ಕೆ ಚಿಕ್ಕಿ ರೋಗ ಬರ್ತದೆ ರೀ. ಹ್ಞೂ, ಹೌದು. ಮತ್ತು ಇಡೀ ಹೊಲನ ಹಾಳಾಗ್ಬಿಡ್ತದೆ. ಹಾಂ ರೀ, ಕ್ಯಾರ್ ರೋಗ ಬರ್ತೈತಿ ರೀ. ಹ್ಞೂ ಹ್ಞೂ. ಈ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮಲ್ಲಿ ಒಟ್ಟೆ ಕ್ಯಾರ್ ರೋಗ ಅನ್ನೋದು ಕಾಣಿಲ್ಲ ರೀ. ಕಾಡಿಲ್ಲ? ಅಷ್ಟೇ ಕಾಡಿಲ್ಲ ರೀ. ಹಾಂ, ಯಾಕಂತೀರಿ? ಅದು ನಮ್ಮ ತಿಳಿದ ಮಟ್ಟಿಗೆ ರೀ, ಕರ್ಲ್ ಭೂಮಿಗೆ ಕಾಡಂಗಿಲ್ಲ ನಮಗೊಂದು. ಹಾಂ ಹಾಂ ಹಾಂ, ನೋಡ್ರಿ ರೈತ ಬಾಂಧವರೇ ಇದನ್ನ ನೆನ್ಪಿಟ್ಕೋರಿ. ಯಾಕಂದ್ರೆ ನೀವು ಇದು ಹೇಳಿದ್ರಿ, ಚಿಕ್ಕಿ ರೋಗ ಹೇಳಕತ್ತಿದ್ರಿ. ಹೌದ್ರಿ, ಚಿಕ್ಕಿ ರೋಗ ಸ್ವಲ್ಪ ಕರ್ಲ್ ರೋಗಿ ಕಾಡ್ತೈತಿ ರೀ. ಹೌದಾ? ಹೌದ್ರಿ. ಮತ್ತೆ ಅದು ಕಷ್ಟ ಅಲ್ಲ, ಮೊದಲಾಗ ಗೊತ್ತು ತಿಳಿಬೇಕು ಅದನ್ನ. ಹಾಂ ರೀ, ಅದು ಸ್ವಲ್ಪ ಎಣ್ಣೆ ಸ್ಪ್ರೇ ಮಾಡಿದ್ರೆ, ಕೆಮಿಕಲ್ ಸ್ಪ್ರೇ ಮಾಡಿದ್ರೆ ಒಂದು ಸ್ವಲ್ಪ ಕಂಟ್ರೋಲ್ ಆಗ್ತೈತಿ ರೀ. ಹ್ಞೂ, ಕಂಟ್ರೋಲ್ ಆಗ್ತದೆ ಮೊದಲ ಗೊತ್ತಾದ್ರೆ ಅಂದ್ರೆ ಸ್ವಲ್ಪ ಬಂದಿತ್ತಂದ್ರೆ ಕಂಟ್ರೋಲ್ ಆಗ್ತೈತಿ ರೀ. ಆಗ್ತದೆ. ಹಾಂ, ಅದು ಕರ್ಲಿಗೆ ಕ್ಯಾರ್ ರೋಗ ಬರಂಗಿಲ್ಲ ರೀ. ಹ್ಞೂ, ಬಾಡ್ರಿ. ಇನ್ನು ಹೊಟ್ಟೆ ನಮ್ಮ ಕರ್ಲಿ ಚಿಕ್ಕಿ ರೋಗ ಒಂದೇ ಕಾಡದ್ರಿ. ಹ್ಞೂ, ಕ್ಯಾರ್ ರೋಗ ಬರಂಗಿಲ್ಲ ರೀ. ಇನ್ನೊಂದು ರೀ, ಮಡ್ಡಿ ನೆಲದವ್ರು ಏನು ಮಾಡ್ಕತ್ತಾರೆ ಅಂದರೆ, ನಮ್ಮಲ್ಲಿ ಕರ್ಲನ್ನ ಕ್ಯಾರ್ ಬಂದಿಲ್ಲ ಅಂತೇಳಿ ನಮ್ಮಲ್ಲಿ ಕರ್ಲ ಜಮೀನಲ್ಲಿ ಬೀಳು ಬಿದ್ದಿರ್ತದಲ್ಲ ರೀ, ಅಲ್ಲಿದ್ದು ಹಡ್ಕೊಂಡು ಹೋಯ್ದು ಅವ್ರು ಮಡ್ಡಿ ನೆಲದವ್ರು ಕಟ್ಟಕತ್ತಾರೆ ರೀ. ಬರೋಬರಿ. ಈಗ ನಾವು ಏನು ತಿಳ್ಕೊಂಡ್ಬಿಟ್ಟೆವು ಅಂದ್ರೆ, ಕರ್ಲಿಗೆ ಹೊಟ್ಟೆ ಕ್ಯಾರ್ ಬರಲ್ಲ ಅನ್ನೋದು ನಮ್ಮಲ್ಲಿ ಒಂದು ಇದು. ಆ ಕರ್ಲಿಗೆ ಅನ್ನೋದಕ್ಕಿಂತ ನಿಮ್ಮ ಶ್ರದ್ಧೆಗೆ ಅದು ಬೆಳೆ ಹಂಗೆ ಬಂದದ. ಹೌದು. ಹಾಂ, ಆಮೇಲೆ ಮುಖ್ಯವಾಗಿ ಅದು ಕಾರಣ ಇದ್ರೆ ಇರ್ಬೋದು, ಆದರೂ ಬಹುಮುಖ್ಯವಾಗಿ ಅಂತಂದ್ರೆ ನೀವು ದಾಳಿಂಬೆ ಮೇಲೆ ಬಹಳ ಅವಲಂಬಿತ ಆಗಿರೋದಂಗೆ ಆಯ್ತು ಅಲ್ಲ. ಈಗ ಹೊಸಾಗಿ ದಾಳಿಂಬೆ ಬೆಳಿಬೇಕು ಅಂತ ನಮ್ಮ ರೈತ ಬಾಂಧವರು ತಯಾರಾಗ್ತಾರೆ ಅಂತಂದ್ರೆ, ಈ ಭಾಗದೊಳಗೆ ಅದು ಜಾಸ್ತಿ ಹಣ್ಣು ಮತ್ತು ಹೂವನ ಜಾಸ್ತಿ ಅಲ್ಲ, ದಾಳಿಂಬೆ ಬೆಳಿಬೇಕು ಅಂತಂದ್ರೆ ಅವ್ರು ಏನು ಮಾಡಬೇಕು ಹೇಳ್ರಿ? ಒಂದು 5 ಎಕರೆ ಜಮೀನು ಐತಪ್ಪ, ನಾವು ದಾಳಿಂಬೆ ಬೆಳಿಬೇಕಾಗೈತಿ, ನಮ್ಮ ಗುರ್ಲಿಂಗ್ ಅವ್ರು ಏನು ಹೇಳ್ತಾರೆ? ಅವ್ರು ನೋಡಿ ಸರ, 5 ಎಕರೆ ಜಮೀನು ಪೂರ ಮಾಡೋದು ನಮಗೆ ಸರಿ ಅನ್ಸಲ್ಲ ರೀ. ಸ್ವಲ್ಪ ಫಸ್ಟಿಗೆ ತುಸು ಮಾಡ್ಬೇಕು ರೀ, ಅಂದ್ರೆ ತುಸುದಾಗೆ ಆದಾಯ ಜಾಸ್ತಿ ತೊಗೊಂಡು ಮುಂದೆ ಅವರಿಗೆ ಅನುಭವ ಆಯ್ತು ಅಂದ್ರೆ ಜಾಸ್ತಿ ಮಾಡ್ಬೇಕು. ಮತ್ತು ಸ್ವಲ್ಪ ಕೆಳಗೆ ಯಾರ್ಯಾರು ದಾಳಿಂಬ್ರಿ ಬೆಳೆದಾರೆ ಯಾರ್ರಿ ರೈತರಿ, ಅವ್ರಿಗೆ ಹೋಗಿ ಭೇಟಿ ಆಗ್ಬೇಕು ರೀ, ಅವ್ರ ಕಡೆಯಿಂದ ಇದು ತೊಗೋಬೇಕು ರೀ, ನಾಲೆಜ್ ಪಡ್ಕೊಂಡು ಅವ್ರು ಮುಂದೆ ಮಾಡ್ಕೋತ ಹೋದ್ರೆ ಅವ್ರಿಗೆ ಚಲೋ ಆಗ್ತೈತಿ ರೀ. ಮತ್ತು ಹಿಟ್ನಳ್ಳಿ ಫಾರಂಗೆ ಭೇಟಿ ಆಗ್ಬೇಕು ರೀ. ಸೈಂಟಿಸ್ಟ್ ಅವಶ್ಯಕತೆ ಭಾಳ ಐತಿ, ಭಾಳ ಐತಿ ರೀ. ಮತ್ತು ಇನ್ನು ಕೆಲವು ಜನ ಏನು ತಿಳ್ಕೊಂಬಿಟ್ರಪ್ಪ ಅಂತಂದ್ರೆ, ಹಿಟ್ನಳ್ಳಿ ಫಾರ್ಮ್ದವರು ಕೇಳಿದ್ರೆ ಅವ್ರಿಗೇನು ಗೊತ್ತಿಲ್ಲ, ನಮ್ದಿಂದೇ ಅವರು ಇದು ತೋತಾರ ತತಾರ ರೀ. ತಪ್ಪು ತಪ್ಪು ತಪ್ಪದ ಹೌದು, ಅವರು ಅವರು ವಿಜ್ಞಾನಿಗಳು, ಅವರು ಅವ್ರಿಗೆಲ್ಲ ಗೊತ್ತಿರ್ತದೆ. ಇನ್ನೊಂದ್ರಿ ಸರ್, ಓದಿರ್ತಾರೆ ಅವರು. ಹಾಂ ರೀ, ಈಗ ಅವರು ಕೆಮಿಕಲ್ ಕಂಡಿಡ್ದಲ್ಲೆ ನಾವು ಎಣ್ಣೆ ಹೊಡೆದಕ್ಷಿಂದ್ರ ಇದು ಮಾಡ್ಕೊಂಡಿರ್ಬೇಕಲ್ರಿ. ಹೌದಲ್ರಿ, ಬರೋಬ್ರಿ ಅದು ಸ್ಪ್ರೇ, ಅವರು ಕೆಮಿಕಲ್ ಕಂಡಿಡ್ದಾಕ್ರೆ ನಾವು ಸ್ಪ್ರೇ ಮಾಡಿಸಿದ ನಾವು ಸಾಧನೆ ಮಾಡಿರ್ಬೇಕಲ್ರಿ, ಅವರು ನಮಗೆ ಇಂಪಾರ್ಟೆಂಟ್ ಮಾಡ್ರಿ. ಮತ್ತು ಇನ್ನೊಂದು, ಏನೇ ರೋಗ ಬಂದರೂ ಮಿರಿ ನಾವು ಹಿಟ್ನಳ್ಳಿ ಫಾರ್ಮ್ಗೆ ಹೋಗ್ಬೇಕು ರೀ, ಅದು ಅವ್ರಿಗೆ ಕೇಳ್ಬೇಕು ರೀ, ಅದ್ರ ಬಗ್ಗೆ ಏನು ಮಾಹಿತಿ ತೊಗೊಂಡು ನಾವು ಹೋಗಿ ಸ್ಪ್ರೇ ಮಾಡ್ಬೇಕಾರೆ ಅವರೆಲ್ಲ ಹೇಳ್ಬಿಡ್ತಾರೆ. ಖರೆ ಅದನ್ನು ಹೇಳೋಣ ಗುರು ಅವರೇ, ನಮ್ಮ ಹೊಲದ ಪೀಕ್ ನಮ್ಮ ಆತ್ಮೀಯ ಸ್ನೇಹಿತೆ ಇದ್ರೆ ಇನ್ನೊಬ್ಬ ಸ್ನೇಹಿತ ಅಲ್ಲಿ ಹಿಟ್ನಳ್ಳಿ ಫಾರ್ಮ್ನಾಗ ಇದಾರ ಅಂತ ನಾವು ತಿಳ್ಕೊಬೇಕು, ಮರಿಬಾರ್ದು. ಏನು ಹೆಚ್ಚು ಕಡಿಮೆ ಆದರೂ ಕೂಡ ಆಪತ್ ಬಾಂಧವ ಹೌದು, ಅವರೆಲ್ಲ ನಾವು ಕೇಳಿದ್ರೆ ಮಾಹಿತಿ ಕೊಡ್ತಾರೆ, ಯಾಕಂದ್ರೆ ಸಾಕಷ್ಟು ಅನುಭವ ಇರ್ತದೆ, ಸಾಕಷ್ಟು ರೈತರ ಜೊತೆ ಸಂಪರ್ಕ ಇರ್ತದೆ, ಆಮೇಲೆ ಈ ಹಿಂಗಾದ್ರೆ ಹಿಂಗಾಗುತ್ತಂತ ಅಲ್ಲಿ ಫಾರ್ಮ್ನಾಗೂ ಬೆಳೆದಿರ್ತಾರೆ ಅವರು, ಅವ್ರು ನೋಡಿ ಹೇಳ್ತಾರೆ. ಹೌದಲ್ಲ, ಅಂದರೆ ವಿಜ್ಞಾನಿಗಳ ಪ್ರಯೋಜನ ಪಡಿಬೇಕು ಅಂತ ಹೇಳ್ತಾರೆ. ಈಗ ನಮ್ಮ ರೈತ ಬಾಂಧವರಿಗೆ ಅದ್ರ ಬಗ್ಗೆ ಭಾಳ ಮಾಹಿತಿ ಇರೋದಿಲ್ಲ, ಹೆಂಗೆ ಶುರು ಮಾಡ್ತಾರೆ, ಹೆಂಗೆ ಶುರು ಮಾಡ್ಬಿಡ್ತಾರೆ ಭಾಳ ಮಂದಿ? ಹಾಂ ಸರ್, ಈಗ ಮಗಳಾಗ ಒಬ್ಬ ಯಾವನೋ ಬೆಳೆದಿರ್ತಾನೆ ರೀ, ಯಾರೋ ಒಬ್ಬ ರೈತ ಬೆಳೆದಿರ್ತಾನೆ ರೀ, ಅವರಿಗೆ ಕೇಳಿದ್ರಿ ಬರೀ ಅವ ಸದ್ ನೋಡ್ರಿ, ಅವನ ದಾಳಿಂಬ್ರಿ ಬೆಳೀರಿ, ಅವನಿಗೆ ಒಂದು ಏನೋ ರೋಗ ಬಂದಿರ್ತಾರೆ, ಅವನೊಂದು ಏನೋ ಸ್ಪ್ರೇ ಮಾಡಿಬಿಟ್ಟಿರ್ತಾನೆ ಕೆಮಿಕಲ್ ರೀ, ಅವನಿಗೆ ಅದೇ ಸರಿ ಅನಿಸ್ಬಿಟ್ಟಿರ್ತಾರೆ. ಇವ ಮಗ್ಲಿನ ರೈತ ಏನು ಕೇಳ್ತಾನೆ ರೀ, ಇದು ನಾ ಹಿಂಗೆ ಹಿಟ್ನಳ್ಳಿ ಫಾರ್ಮ್ಕೋ, ಏ ಅವ್ರೇನು ಶಾಣೆ, ಅವ್ರ ಶಾಣೆ ಇರಲ್ಲ ಅಂತ ಹಿಂಗೆ ಹೇಳ್ತಿರ್ತಾರೆ. ತಪ್ಪದ ಅದು ತಪ್ಪು ರೀ, ನಾವು ಹಿಟ್ನಳ್ಳಿ ಫಾರ್ಮ್ ಮತ್ತು ಇನ್ನೊಂದು ರೀ, ನಮ್ಮಲ್ಲಿ ಇದು ಕಾಯಿಗೆ ರೋಗ ಬರಲಿ, ತಪ್ಪಲಕ್ಕೆ ರೋಗ ಬರಲಿ, ಬಡ್ಡಿಗೆ ರೋಗ ಬರಲಿ, ಅದು ಸ್ವಲ್ಪ ಮುರ್ಕೊಂಡು ಒಯ್ದು ಅಥವಾ ಕಾಯಿ ಹರ್ಕೊಂಡು ಒಯ್ದು ಹಿಟ್ನಳ್ಳಿ ಫಾರ್ಮ್ದಾಗ ರೀ ಅವ್ರು ಚೆಕ್ ಮಾಡಿಸಿ ಅವ್ರು ಏನು ಹೇಳ್ತಾರೆ ಆ ಮಾಹಿತಿ ತೊಗೊಂಬರ್ಬೇಕು. ಅಂದ್ರೆ ಇಂಪಾರ್ಟೆಂಟ್ ಐತ್ರಿ ಅದನ್ನು, ನಾವು ರೋಗವನ್ನು ತಡೆಗಟ್ಬೋದು. ಹಾಂ, ಮತ್ತಿನ್ನೊಂದು ರೀ, ಏನಪ್ಪ ಅಂತಂದ್ರೆ ನಮ್ಮ ನೀರ ಮತ್ತು ನಮ್ಮ ನೆಲದ ಮಣ್ಣು ರೀ, ಅದೆರಡು ಕೂಡ ಚೆಕ್ ಮಾಡಿಸ್ಕೊಂಬರ್ ಏನು ಕಮ್ಮಿ ಅದ ಅದರಲ್ಲಿ, ಅದು ಸ್ವಲ್ಪ ತಿಳ್ಕೊಳ್ಳೋದು ಮೊದಲು ದೊಡ್ಡದಾಗಿ. ಹೌದು, ನೀರಿನ ಇದ್ರೊಳಗೆ ಸಾರಜನಕ ಎಷ್ಟೈತಿ, ಇಂಗಾಲ ಆಕ್ಸಿಜನ್ ಎಷ್ಟೈತಿ, ಪ್ರಮಾಣ ಎಷ್ಟೆಷ್ಟು ಅದಾವು, ಇದು ಫಲವತ್ತ ಆಗೈತೆ ಇಲ್ಲೋ, ಇದ್ರಾಗ ಏನು ಬೆಳಿಬೋದು ಕರೆಕ್ಟಾಗಿ ನಮ್ಗೆ ಮಾಹಿತಿ ಮಾಡ್ಕೊಳಕ್ಕಾಗ್ತದೆ. ಹೌದು, ಅದು ಅಂದ್ರೆ ಮಾಹಿತಿ ಭಾಳ ಮುಖ್ಯ ಅಂತ ನೀವು ಹೇಳ್ತೀರಿ. ಹೌದು, ಈಗ ದಾಳಿಂಬೆ ಬೆಳಿಬೇಕಾದ್ರೆ ನೀರು ಭಾಳ ಬೇಕಾಗತ್ತೇನ್ರಿ ಗುರುವ್ರೆ? ನೀರು ಭಾಳ ಬೇಕ್ರಿ ಸರ, ಕಾಯಿ ಹಿಡ್ದಕ್ಕ ನೀರು ಬೇಕ್ರಿ. ಕಾಯಿ ಪೂರಾ ಚಟಾವ್ ಮಾಡಿದೆ ಅಂದ್ರಿ, ಪಡ ಪೂರ ಖಾಲಿ ಐತೆ ಅಂದ್ರೆ ನೀರೇನು ಅವಶ್ಯ ಇಲ್ರಿ, ಅದಕ್ಕೆ 6 ತಿಂಗಳ ಸುಮ್ ಹಂಗೆ ತಾನೇ ಬಂದ್ಬಿಡ್ತೈತೆ. ಹಾಂ, ತಾನೇ ಬಂದ್ಬಿಡ್ತಿದ್ರಿ. ಮತ್ತು ಅವು ಯಾವಾಗ ಚಟಾವ್ ಮಾಡ್ತಾರಲ್ರಿ, ಚಟ್ನಿ ಮಾಡ್ತಾರಲ್ರಿ, ಅವಾಗಿಂದ ನೀರು ಬೇಕ್ರಿ ಅವ್ರಿ. ಒಟ್ ನಿಮಗೆ ಅದು ಕೈ ಕುಂತ್ಬಿಡತಿ, ಹಿಂಗಾದ್ರೆ ಹಿಂಗೆ ಬೆಳಿತೈತಿ, ಹಿಂಗ ಆಕತಿ ಅಂತೇಳಿ. ಭಾಳ ಸಂತೋಷ ಗುರು. ಈಗ ಇನ್ನು 2 ಎಕರೆ ಅದ ಅಲ್ಲ, ಅದರೊಳಗೆ ದಾಳಿಂಬೆ ಆತ, ಈಗ ಮತ್ತೇನೇನು ಬೆಳಿತೀರಿ ಬೇರೆ ಏನು ಮಾಡ್ತೀರಿ? ಸ್ವಲ್ಪ ಉಳ್ಳಾಗಡ್ಡಿ ಬೆಳಿತೀವಿ ರೀ. ಉಳ್ಳಾಗಡ್ಡಿ ಬೆಳಿತೀರಿ? ಹೌದು ಸರ್. ಮತ್ತೇನಾದ್ರಿ ಒಂದು 35 ನಿಂಬೆ ಗಿಡ ಅದಾವ್ರಿ ನಮ್ಮನು. ಮತ್ತೇನಾದ್ರಿ ಸ್ವಲ್ಪ ಚಿಕ್ಕು ಗಿಡ ಅದಾವ್ರಿ, ಒಂದು ಸು ಭಾರಿ ಗಿಡ ಅದಾವ್ರಿ. ಮತ್ತೇನಾದ್ರಿ ಅಂಥ ಕಾಯಿಪಲ್ಲೆ ಮಾಡ್ತೀವಿ ರೀ ಮನೆ ಪ್ರತಿ, ಸ್ವಲ್ಪ ಇದು ಮಾರಾಕೂ ಆಯ್ತು ರೀ. ಹಿಂಗೆಲ್ಲ ಮಾಡ್ತೀವಿ ರೀ. ಗೋಧಿ ಜೋಳ? ಗೋಧಿ ಜೋಳನು ಹಾಕ್ತೀವಿ ರೀ. ಹೌದಾ? ಹೌದು. ಜೋಳ ಏನು ಹಾಕಂಗಿಲ್ಲ ರೀ, ಗೋಧಿ ಹಾಕ್ತೀವಿ ರೀ ಮನೆ ಪೂರ್ತಿ, 4 ಚೀಲ 5 ಚೀಲ ಹಾತಿರ್ತದೆ ರೀ ಹಿಂಗೆ ರೀ. ಮತ್ತೇನಾದ್ರಿ ಗೋಧಿ ಹಾಕ್ತೀವಿ ರೀ, ಮುಂಗಾರು ಫಸ್ಟ್ ಮಳೆ ಜೂನ್ ಚಾಲು ಆಗ್ತೈತಿಲ್ಲ ರೀ, ಅವಾಗ ಉಳ್ಳಿಗಡ್ಡಿ ಮಾಡ್ತೀವಿ ರೀ. ಉಳ್ಳಿಗಡ್ಡಿ? ಹಾಂ ಹಾಂ ಹಾಂ. ಉಳ್ಳಿಗಡ್ಡಿ ಮಾಡ್ತೀವಿ ರೀ, ಅದು ತೊಗೊಂಡು ಬೆಳಕು ಸ್ವಲ್ಪ ಕಾಯಿಪಲ್ಲೆ ಮಾಡ್ತೀವಿ ರೀ, ಸ್ವಲ್ಪ ಏನೇನಾದ್ರೆ ಗೋಧಿ ಹಾಕೋತೀವಿ ರೀ ಮನೆ. ಅಂತೂ ಅಡ್ಡೇ ಸಮೃದ್ಧವಾದ ತೋಟ 2 ಎಕರೆ ಆದ್ರೂ ಕೂಡ ನೀವು ಅಗದೆ ಸಂತೋಷವಾಗಿದ್ದೀರಿ. ಎಲ್ಲ ಸೀಸನ್ ಒಳಗೂ ನಿಮಗೆ ಒಂದು ಕೆಲಸ ಐತೆ ಹಂಗಾರೆ ಅಲ್ಲ. ಇವತ್ತು ದಾಳಿಂಬದ ಕೆಲಸ ಇಲ್ಲ ಅಂದ್ರೆ ಉಳ್ಳಾಗಡ್ಡಿ ದರ ಬಂದಿರ್ತೈತಿ ಅಲ್ಲ, ಮತ್ತು ಗೋಧಿ ದರ ನೋಡ್ಬೇಕಾಕತಿ. ಹೌದಿಲ್ಲ. ಮತ್ತಿನ್ನೊಂದ್ರಿ ಸರ, ನಾನು ತಿಳಿದ ಮಟ್ಟಿಗೆ ಏನಪ್ಪ ಅಂತಂದ್ರೆ, ರೈತರು ಈ ರೈತ ಇದ್ರೊಳಗೆ ಒಕ್ಕಲ್ತನ ಒಳಗೆ ಲಾಭ ಇಲ್ಲತ್ತಾರ್ರಿ. ಇನ್ನೊಂದ್ರಿ, ಈಗ ಒಂದು ಪೀಕ್ ಏನೋ ಒಂದು ಮಾಡ್ಯಾವಪ್ಪ ಅಂತಂದ್ರೆ ಅದು ಆಗ್ಯದ ಅನ್ನೋದ್ರಾಗ ಮತ್ತೊಂದು ತಿಂಗಳು 1.5 ತಿಂಗಳು ಆಗ್ಯದ ಮತ್ತೊಂದು ಪೀಕ್ ಬರ್ಬೇಕ್ರಿ ಅಂದ್ರೆ ರೈತನ ಕೈಗೆ ರೊಕ್ಕ ಖಾಲಿ ಆಗಂಗಿಲ್ಲರಿ. ಖರೇ ಅದ. ಹಾಂ ರೀ, ಈ ಕೆಲವೊಬ್ಬ ರೈತರು ಏನು ಮಾಡ್ತಾರೆ, ಒಂದು ಪೀಕ್ ಮಾಡಿಬಿಟ್ರೆ ಅದೇ ಪೂರಾ ಒಂದು ವರ್ಷತನ ಅದೇ ಇರ್ತದೆ ರೀ, ಮತ್ತು ಅವ ಏನು ಸಲಂಗಿಲ್ಲ ರೀ ಅವನಿಗೆ, ಎದಕ್ಕೂ ಎಲ್ಲ ಕೊರತೆ ಬೀಳ್ತದೆ ರೀ. ಒಂದು ಪೀಕ್ ಮುಗಿದನಂದ್ರೆ ಮತ್ತೊಂದು ಏನಾದ್ರು ಸೈಡ್ ಹಂಗೆ ಮಾಡಬೇಕು ಅಲ್ಲ, ಅದು ವರ್ತ ಇದ್ದಂಗೆ ಇರಬೇಕು. ಹೌದಿಲ್ಲ. ಮೊದಲು ಹಳದಾಗ ವರ್ತಿ ಅಂತ ತೆಗಿತಿದ್ರು, ತೆಗೆದಂಗೆಲ್ಲ ನೀರು ಬರ್ತಿದ್ರು. ಹಿಂಗೆ ಪೀಕ್ ತೆಗೆದಂಗೆಲ್ಲ ರೊಕ್ಕ ಬರ್ಬೇಕು ಇವ್ರಿಗೆ, ಹೆಂಗೆ ಆಗ್ಬೇಕು ನೀವು ಹಂಗಂತೀರಿ ಅಂದ್ರೆ, ಈ ತರ ಬೇರೆ ಬೇರೆ ಕೃಷಿನೂ ಮಾಡಬೇಕು, ಒಂದ್ರ ಮೇಲೆ ಅವಲಂಬಿತ ಆಗ್ಬಾರ್ದು. ಈಗ ನೋಡ್ರಿ ಸರ, ನಮ್ಮಲ್ಲಿ ದಾಳಿಂಬ್ರಿ ಐತ್ರಿ, ಭಾರಿ ಗಿಡ ಅದಾರಿ ನಮ್ಮ ಹತ್ತರಾಗ. ಬಾರಿಕ ಅಂದ್ರೆ ಈ ಬಿಜಾಪುರ ಫೇಮಸ್ ಐತ್ರಿ. ಹೌದು, ಕೇಳಿವ್ರಿ. ಹಾಂ, ಈ ಭಾರಿ ಗಿಡ ಐತ್ರಿ. ಮತ್ತೇನಾದ್ರೆ ಚಿಕ್ಕು ಗಿಡ ಅದಾವ್ರಿ ತೊಳೆಯ್ರಿ, ಮತ್ತು ಚಿತ್ತಾಪಳ ಗಿಡ ಅದಾವ್ರಿ, ಇಂಥವೆಲ್ಲ ಅದಾವ್ರಿ ನಮ್ಮಲ್ಲಿ. ಪೇರು ಗಿಡ ಅದಾವ್ರಿ, ಒಂದು ಏನೋ ಮುಗಿದಾಯ್ತು ಅಂದ್ರೆ ಮತ್ತೊಂದು ಬಂದ್ಬಿಡ್ತವ್ರಿ. ಇದ್ರ ಸೀಸನ್ ಕಡೆಕಾಗೈತಿ ಅಂದ್ರಿ ಮತ್ತೊಂದು ಸೀಸನ್ ಚಾಲು ಆಗಿರ್ತೈತಿ. ಅಂತೂ ಗುರು ನಿಮ್ದು ಜೀವನ ಬಹಳ ಸುಂದರವಾಗ್ಯದ, ಚೆನ್ನಾಗದ, ಖುಷಿ ಅದ, ಸಾಕಷ್ಟು ಸಮಯ ಉಳಿತೈತಲ್ಲ. ಇನ್ನು ಉಳಿತೈತಿ ಇಲ್ಲ ಸಮಯ ಬಹಳ ಕಮ್ಮಿ ಉಳಿತೈತಿ ಸರ್. ಹೌದನ, ಸುಮ್ಮನೆ ಏನೋ ಸಾಯಂಕಾಲ ಒಂದು ಸ್ವಲ್ಪ ಊರ ತಿರುಗಾಡಿ ಸ್ವಲ್ಪ ಟೈಮ್ ಇದು ಮಾಡಿಕೊಂಡು ಮನೆಗೆ ಹೋಗ್ಬಿಟ್ಟು. ಹೌದು, ಯಾಕಂದ್ರೆ ನಿಮ್ಮ ವಯಸ್ಸಿನೊಳಗೆ ಇನ್ನೂ ಸಣ್ಣ ವಯಸ್ಸು ನಿಮ್ದು, ಎಷ್ಟು ವಯಸ್ಸು ನಿಮ್ಗೆ ಈಗ? ನಮ್ಗೆ 26 ವಯಸ್ಸು. ಹಾಂ, 26 ವಯಸ್ಸಿನೊಳಗೆ ಈಗ ನಾವು ಸಾಕಷ್ಟು ಮಂದಿ ನೋಡಿವಿ, ಆ ಒಂದು ಗಾಡಿ ತೊಗೊಳೋದು ಮತ್ತು ಮೊಬೈಲ್ ಹಿಡ್ಕೊಳ್ಳೋದು ಆರಾಮ ಓಡಾಡೋದು ಈ ಕಡೆ ಎಲ್ಲ ಮರ್ತಾ ಬಿಡ್ತಾರೆ. ಅಂದ್ರೆ ಖರ್ಚುನು ಹಂಗೈತಿ ಈಗ, ಅಂದ್ರೆ ಚೈನಿಗೆ ಭಾಳ ಕಳಿತೀವಿ ನಾವು. ಹೌದು ಅನಿಸ್ತೈತಿ, ಏಟ್ ಬಂದ್ರೂ ಸಾಲದೇ ಇಲ್ಲ ಅಂತಾರೆ. ಆದರೂ ಸರ ನಮ್ಮ ಒಟ್ಟಾರೆ ಬಿಜಾಪುರ ಜಿಲ್ಲೆದಾಗ ರೀ, ಹಿಂಡಿ ತಾಲೂಕಿನ ಆತರಗದಾಗ ರೀ, ಯುವಕರು ಒಕ್ಕಲ್ತನ ಮಾಡೋದು ಸ್ವಲ್ಪ ಜಾಸ್ತಿ ರೀ. ಹೌದು, ಸಣ್ಣ ವಯಸ್ಸದವ್ರಿ ರೀ, ಒಕ್ಕಲ್ತನ ಮಾಡೋದು ಸ್ವಲ್ಪ ಜಾಸ್ತಿ ರೀ. ಅಲ್ಲಿ ಏನು ಇನ್ಕಮ್ ಅದ ಅನ್ನೋದು ಋಷಿ ಹಿಡಿದಾರ ಅವರು? ಹಾಂ, ಗೊತ್ತೆ ತಿಳ್ಕೊಂಬಿಟ್ಟಾರಿ, ಸ್ವಲ್ಪ ನಮ್ಮಲ್ಲಿ ಜಾಸ್ತಿ ರೀ ಆತರಗದಾಗ ಒಕ್ಕಲ್ತನ ಮಾಡೋದು ಸಣ್ಣ ವಯಸ್ಸದವ್ರು ಭಾಳ ಜಾಸ್ತಿ. ನೋಡ್ರಿ ಗುರುವ್ರು, ಇದು ಒಂದು ಅಭಿವೃದ್ಧಿಯ ಸಂಕೇತ. ಹೌದು, ನಮ್ಮ ರೈತ ಬಾಂಧವ ಸಶಕ್ತರಾದ ನಾವೆಲ್ಲ ಶ್ರೀಮಂತರಾಗ್ತೀವಿ. ಅದನ್ನ ನಿಟ್ಟಿನೊಳಗೆ ನಿಮ್ಮ ಊರೊಳಗೆ ಏನು ಪ್ರಯತ್ನ ನಡಲಿಕ್ಕತ್ತದಲ್ಲ, ನಿಮ್ಮಂತ ಯುವಜನ ಮುಂದೆ ಬಂದು ಮಾಡ್ಲಿಕ್ಕತ್ತಿಲ್ಲ, ಸಾಕಷ್ಟು ಹೊರಗಡೆ ನಾವು ನೋಡ್ತೀವಿ, ಬಾಲ್ಕೋಟೆ ಕಡೆ ಹೋದ್ರೆ, ಬಾದಾಮಿ ಕಡೆ ಹೋದ್ರೆ, ಅಲ್ಲಿ ಸ್ವಲ್ಪ ರೈತಾಪಿ ಜನ ಏನಪ್ಪ ಅದು ಮಾಡೋದು ಬೇಡ, ಎಲ್ಲರೂ ನೌಕರಿ ಹಿಡು ನಾನು ಜನ ಭಾಳ. ಈಗ ಅಂತ ರೈತ ಬಾಂಧವರಿಗೆ ನೀವು ಏನು ಹೇಳಿಕ್ಕೆ ಇಷ್ಟಪಡ್ತೀರಾ? ಏನಿಲ್ಲರಿ, ಒಕ್ಕಲ್ತನದಾಗು ಚಲೋ ಐತ್ರಿ, ನೌಕರಿ ಎಷ್ಟು ಮಾಡ್ತಾನಲ್ರಿ ಅಷ್ಟು ಒಕ್ಕಲ್ತನದಾಗ ಐತ್ರಿ, ಆದರೆ ಸ್ವಲ್ಪ ಸೆಣೆ ತಂದಿಂದಲೇ ಮಾಡ್ಬೇಕಷ್ಟೇ. ಈಗ ಒಂದು ಜ್ವಾಳ ಹಾಕ್ತೀವ್ರಿ, ಜ್ವಾಳ ಹಾಕೋಣ, ಅದು ಜ್ವಾಳನೇ ಬರ್ತೈತ್ರಿ, ಒಂದು ವರ್ಷನ ಅದೇ ಬಿಟ್ಟರೆ ಅದು ಹೆಂಗೆ ಸಾಲ್ತೈತ್ರಿ, ಅದು ಸಾಲಂಗಿಲ್ಲ. ಅದು ಜ್ವಾಳ ಹಾಕ್ಬೇಕ್ರಿ, ಸ್ವಲ್ಪ ಏನಾರ ಇದು ಮಾಡ್ಕೋಬೇಕ್ರಿ, ನೀರಿದ್ದವ್ರು ರೀ, ಮತ್ತು ಮೇಲಟ್ಟಿದ್ದವರು ಅವರು ಜ್ವಾಳನೇ ಹಾಕಬೇಕಾಗಿರ್ತದ್ರಿ, ಅವ್ರು ಹಾಕಿ. ಭಾಳ ಸಂತೋಷ ಗುರುವ್ರೆ, ನಿಮ್ಮಲ್ಲಿ ಆತ್ಮವಿಶ್ವಾಸ ನಿಮ್ಮಲ್ಲಿ ಭಾಳ ಅದ. ಹೌದು ಸರ್, ಏನಾದರೂ ಒಂದು ಕನಸು ಇರಬೇಕಲ್ಲ, ಏನಾದರೂ ಮಾಡಬೇಕು ಜೀವನ. 26 ವಯಸ್ಸು ನಿಮ್ಗೆ ಅಲ್ಲ, ಏನು ತಂದೆ ತಾಯಿ ಮಾರ್ಗದರ್ಶನದೊಳಗೆ ಇಷ್ಟೆಲ್ಲ ಮಾಡ್ಲಿಕ್ಕತ್ತೀರಿ, ಏನು ಮತ್ತೆ ಸಾಧನೆ ಮಾಡ್ಬೇಕಂತ ಏನು ಅನ್ಕೊಂಡ್ರಿ? ಏನಿಲ್ಲ ಸರ್, ಸಾಧನೆ ಮತ್ತೆ ಜಮೀನು ತೊಗೊಳೋದು ಬೇಡ ಸರ್, ಇದ್ದೆ ಸ್ವಲ್ಪ ಕೈಕೊಂಡು ಹೋದ್ರೆ ಸಾಕ್ರಿ. ಹೌದಾ, ಮಕ್ಕಳು? ಮಕ್ಕಳು ಒಮ್ಮೆ ಗಂಡಸ ಮಗ ಅದಾನ್ರಿ. ಗಂಡಸ ಮಗ ಆಯ್ತಾ? ಹಾಂ, ಮಗನ ಬಗ್ಗೆ ಏನು ಕನ್ಸ್ಕೊಂಡ್ರೆ ಹೇಳ್ರಲ್ಲ. ಏನಿಲ್ಲ ಸರ್. ಹ್ಞೂ, ಏನು ಶಾಲೆಗೆ ಹೋಗಣ್ಣ? ಇಲ್ರಿ, ಈಗ ಒಂದು ವರ್ಷ ಐತ್ರಿ. ಹ್ಞೂ, ಬಟ್ ನೀವು ಸಂತೃಪ್ತಿಯಿಂದ ಜೀವನ ಮಾಡ್ಲಿಕ್ಕತ್ತೀವಿ. ಹೌದು. ಹಾಂ, ಅಂದ್ರೆ ರೈತಾಪಿ ಜನ ನಾವು ಸ್ವಾವಲಂಬಿಯಾಗಿ ಬದುಕಬಹುದು, ಬರೇ 2 ಎಕರೆದೊಳಗೆ ಮಾಡಿ 40 ಗುಂಟದೊಳಗೆ ನೀವು ದಾಳಿಂಬೆ ಬೆಳೆದು ಉಳಿದೆಲ್ಲ ಕಾಯಿಪಲ್ಲೆ ಗಿಪಲ್ಲೆ ಬೆಳೆದು ಗೋಧಿ ಕೂಡ ಬೆಳಿತೀರಿ, ಎಲ್ಲ ಬೆಳಿತೀರಿ, ಇಷ್ಟು ಸ್ವಾವಲಂಬಿ ಆಗಿರಿ. ಇದೇ ರೀತಿ ನಮ್ಮೆಲ್ಲ ರೈತ ಬಾಂಧವರು ಇರಬೇಕು ಅಪೇಕ್ಷೆ ಪಡ್ತೀರಣ್ಣ? ಹಾಂ, ಮಾಡ್ಬೋದು ಸರ್. ಯಾಕಂದ್ರೆ ಕೆಲವೊಂದು ಏನು ಮಾಡ್ತಾರ್ರಿ, ನೌಕರಿ ಹಿಡಿಯೋದು ವಾಲಿ ಕಂಪ್ನಿಯಾಗ ಓದಿ ಇಲ್ಲಿ ಕಂಪ್ನಿಯಾಗ, ಅದೇ ನಮ್ಮ ತೋಟದಾಗ ದುಡಿದ್ರೆ ನಮಗೆ ಎಷ್ಟೋ ಲಾಭ ಐತ್ರಿ. ಇನ್ನೊಬ್ರ ಕೈಗೆ ಆಳಾಗಿ ದುಡಿಯೋದಕ್ಕಿಂತಲೇ ನಮ್ಮಲ್ಲೇ ದುಡಿದು ತಿನ್ನೋದು ನಮ್ಗೆ ಭಾಳ ಚಲೋ. ಹ್ಞೂ, ಭಾಳ ಮಂದಿ ಹೊರಗೆ ಆಡಿಯೋದು, ಸಿನಿಮಾ ಥಿಯೇಟರ್ ಹೋಗೋದು, ಮತ್ತೆ ಟಿವಿ ಮುಂದೆ ಕುಡಿದು ಮಾಡ್ತಾರೆ, ಅದಕ್ಕಿಂತ ಹೊಲದ ಕುಡಿದು ಭಾಳ ಚಲೋ ಅಲ್ಲ. ಹೌದು ಸರ್. ಅಂದ್ರೆ ನೈಸರ್ಗಿಕವಾದ ಪ್ರಕೃತಿ ನೋಡ್ತೀವಿ, ಸಾಕಷ್ಟು ಪಕ್ಷಿಗಳು ಬರ್ತಾವೆ. ನಮ್ಗೆ ಗೊತ್ತಿಲ್ಲ ಅಂದ್ರೂ ಸ್ವಲ್ಪ ನಮ್ಮ ಕೈ ಹಿರಿಯರು ಹೇಳ್ಯಾರಿ, ಅದು ನನಗೆ ಗೊತ್ತಿದ್ದು ಹೇಳ್ತೀನಿ ರೀ. ನಮಗೆ ತೋಟದ ಬಗ್ಗೆ ಏನೂ ಗೊತ್ತಿಲ್ಲ ಅಂದ್ರು ರೀ, ದಿನಾ ತೋಟಕ್ಕೆ ಹೋಗಿ ಬಾ, ನಿನಗೆ ಆ ತೋಟನೇ ಏನು ಮಾಡ್ಬೇಕು ಅನ್ನೋದು ಹೇಳ್ತದೆ ಹೇಳ್ತಾರೆ. ಅಗದಿ ಖರೆ ಅದು. ಹಾಂ ರೀ. ಹ್ಞೂ, ಅಂದ್ರೆ ಇಷ್ಟೆಲ್ಲ ನಮ್ಮ ಬದುಕು ನಮ್ಮ ಸುಂದರವಾಗಿ ನಮ್ಮ ಕಡೆ ಅದ, ನಾವು ಅದು ಬಿಟ್ಟೀವಿ, ಇಲ್ಲೂ ದುಡ್ಕೊಂಡು ಹೊಂಟೀವಿ. ಹೌದು. ಹ್ಞೂ, ಹಂಗೆ ಆಗಬಾರ್ದು ಅಂತ ಹೇಳ್ತೀರಿ. ಹೌದು. ಭಾಳ ಸಂತೋಷ ಗುರುಲಿಂಗಪ್ಪ ಚಂದ್ರಾಮಗಂಟಿಯವರು, ನಿಮ್ಮ ಮುಖದಲ್ಲಿ ಚಂದಪ್ಪ ಕುಣಿಲಿಕ್ಕತ್ತೇನ, ಸಂತೋಷ ನಿಮ್ಮ ಮುಖದಲ್ಲಿ ಕಾಣ್ತಾ ಇದೆ. ಇದೇ ರೀತಿ ಸಂತೋಷ ಸಮಾಧಾನ ನಿಮ್ಮ ಕುಟುಂಬದವರು ಎಲ್ಲ ಸಿಗಲಿ, ಆಯುರಾರೋಗ್ಯ ಜಾಸ್ತಿ ಆಗಲಿ, ಮಕ್ಕಳ ಬೆಳವಣಿಗೆ ಒಳ್ಳೆಯದಾಗಲಿ, ಹೀಗೇ ನಿಮ್ಮ ಮೂಲಕ ಸಾಕಷ್ಟು ಮಂದಿಗೆ ಮಾಹಿತಿ ಸಿಗೋಂಗಾಗಲಿ. ಈಗಾಗಲೇ ನಿಮ್ಮ ಊರೊಳಗೆ ಸಾಕಷ್ಟು ಮಂದಿ ಕೇಳಾಕತ್ತಾರಂತೆ, ಏನು ಅರ್ಲೊಳಗೆ ಬೆಳೆದು ಹೇಳ್ಕೊಟ್ಟಿಪ್ಪ ಮತ್ತೆ ನೀನೇ ಬಂದು ನಾವು ಮಾಡಿಸ್ಕೊಡುವಂತೆ, ಅಷ್ಟು ವಿಶ್ವಾಸ ನಿಮ್ಮಲ್ಲಿ ಬಂದದ. ಇದೇ ವಿಶ್ವಾಸ ಮುಂದುವರಿಲಿ, ಇನ್ನೂ ಯಶಸ್ವಿ, ಚಿಕ್ಕ ರೈತ ಆದರೂ ಯಶಸ್ವಿ ಆಗಿದ್ದೀರಿ, ಮತ್ತು ಸಮಗ್ರ ಕೃಷಿಯೊಳಗೂ ಇನ್ನೂ ಯಶಸ್ವಿ ರೈತ ಆಗಲಿ ಅಂತ ಈ ಮೂಲಕ ಹರಿಸ್ತೀವಿ. ವಿಜಯ ಪ್ರಕಾಶ್, ನೀವು ಬಂದು ನಮ್ಮ ರೈತ ಬಾಂಧವರೊಂದಿಗೆ ಒಂದು ಸ್ವಲ್ಪ ನಿಮ್ಮ ಅನುಭವ ಹಂಚಿಕೊಂಡಿದ್ದೀರಾ, ಅವರೆಲ್ಲರ ಪರವಾಗಿ ನಮ್ಮ ನಿಲಯದ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಭೂಕಂಪ ಕಿಸಿ ಭೀ ವಕ್ತ ಆ ಸಕ್ತಾ ಹೈ ಕ್ಯಾ ಆಪ್ ತಯಾರ್ ಹೈ? ಮುನ್ನಿ ಬದಮಾಶ್ ರುಕ್ ತೋ, ಮುನ್ನಿ ಮುನ್ನಿ ಮಮ್ಮಿ ಮೈ ಯಹಾಂ ಹೂ, ತಕ್ನೀಕಿ ಸಲಹಾ ಲೇಕರ್ ಘರ್ ಬನಾಯಾ, ಇಸ್ಲಿಯೇ ಆಜ್ ಹಮ್ ಸಲಾಮತ್ ಹೈ, ವರ್ನಾ आज ही अपना भूकंप जोन जानिए और किसी स्ट्रक्चरल इंजीनियर से सलाह लीजिए. भूकंप में घर सुरक्षित तो आप सुरक्षित. आपके हित में तत्पर नेशनल डिजास्टर मैनेजमेंट अथॉरिटी, भारत सरकार. ಇದುವರೆಗೆ ಅಥರ್ಗ ಗ್ರಾಮದ ಕೃಷಿ ಅನುಭವಿ ಗುರುಲಿಂಗಪ್ಪ ಸಿ ಗಂಟಿ ಅವರೊಂದಿಗೆ ಸಂದರ್ಶನ ಕೇಳಿದರೆ. ಸಂದರ್ಶಕರು ಎಸ್ಎಸ್ ಚೋಳಿನ್. ಚುಕ್ಕೋ ಚಕ್ಕೋ ಪಕಡೋ. भूकंप आते ही हो सके तो खुली जगह में जाओ, और अगर ना जा पाओ तो जल्दी से किसी टेबल या ठोस चीज के नीचे झुको, सर को ढको, किसी चीज को मजबूती से पकड़ो या कमरे के कोने में सर ढक के खड़े हो जाओ। आप भी भूकंप से बचना सीखिए। तैयारी में है समझदारी। आपके हित में तत्पर नेशनल डिजास्टर मैनेजमेंट अथॉरिटी, भारत सरकार। ಇನ್ನು ಮುಂದೆ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೋಲಾಟದ ಪದಗಳನ್ನು. ಸುಳ್ಳಾಟದ ಕಸ್ತೂರವ್ವ ಬೆಹಟ್ಟಿ ಮತ್ತು ಸಂಗಡಿಗರಿಂದ. ನನ್ನ ಮುಂದೆರಡ ಬಡಿದಂತ ಕೋಲ ನನ್ನ ಮುಂದೆರಡ ಬಡಿದಂತ ಕೋಲ ನನ್ನ ಮುಂದೆರಡ ಬಡಿದಂತ ಚೆಲ್ಲೂರ ಬಂಜಿ ಗೋಚಂದ ಬಡದಾರ ಕೋಲ ಬಂಜಿ ಗೋಚಂದ ಬಡದಾರ ಕೋಲ ಕೊಡ ಚಿಮ್ಯಾಡುತ್ತ ಕೊಳಗ ನೆಲದಾಡುತ್ತ ಸಿಂಗಾರದ ಬಾಲ ಎಳವೂತ ಕೋಲ ಸಿಂಗಾರದ ಬಾಲ ಎಳವೂತ ಕೋಲ ಸಿಂಗಾರದ ಬಾಲ ಎಳವೂತ ಗೋತುವ ಹಾದಾಳ ಶಿವನ ಅರಮನೆಗೆ ಕೋಲ ಹಾದಾಳ ಶಿವನ ಅರಮನೆಗೆ ಕೋಲ ಎಂದಿಲ್ಲದ ಗೋತುವ ಇಂದೇನ ಬಗಿ ಬಂದೆ ಕುಂಡರ ಗೊಳ್ಳ ಮಣಿ ಚೌಕೆ ಕೋಲ ಕುಂದರ ಗೊಳ್ಳ ಮಣಿ ಚೌಕೆ ಕೋಲ ಕುಂದರನ ಬಂದಿಲ್ಲ ನಿಂದರನ ಬಂದಿಲ್ಲ ನನಗೊಂದ ಪದವ ಕೊರಶಿವನ ಕೋಲ ನನಗೊಂದ ಪದವ ಕೊರಶಿವನ ಕೋಲ ಬಾಳ ದಿನ ಕನೀನ ಬಾಲನ್ನ ಬೇಡಿದರ ನಾಯಲ್ಲಿ ತರಲೆ ಶ್ರೀಗೋಪಿ ಕೋಲ ನಾಯಲ್ಲಿ ತರಲೆ ಶ್ರೀಗೋಪಿ ಕೋಲ ಬಾಳಿಯ ಹಣ್ಣಿಗೆ ಬಾಳ ಮಂತ್ರವನಾಕೆ ಬಾಲಿ ಗೋಪ್ಯವ್ವ ಉಳಿವಡ್ಡ ಕೋಲ ಬಾಲಿ ಗೋಪ್ಯವ್ವ ಉಳಿವಡ್ಡ ಕೋಲ ಲಿಂಬಿಯ ಹಣ್ಣಿಗೆ ತುಂಬ ಮಂತ್ರವನಾಕೆ ರಂಬಿ ಗೋಪ್ಯವ್ವ ಉಳಿವಡ್ಡ ಕೋಲ ರಂಬಿ ಗೋಪ್ಯವ್ವ ಉಳಿವಡ್ಡ ಕೋಲ ಕೊಡರ್ಜಿ ಮ್ಯಾಡುತ್ತ ಪ್ರಗಾನರದಾಡುತ್ತ ಶೃಂಗಾರದ ಬಾಲ